ಆ ರಾಜ ನಮ್ಮ ಸಂಭಾವನೆ ಕೊಟ್ಟ. ದೇವರೇನ್ ಮಾಡಿದ? ರಾಜನಿಗೆ ಖುಷಿ ಆಯ್ತು, ರಾಜ ದುಡ್ಡು ಕೊಟ್ಟ. ದೇವರ ಎದುರಿನಲ್ಲಿ ಹರಿದ್ರೆ ದೇವರು ದುಡ್ಡು ಕೊಡ್ತಾನೇನು? ರಾಜನ ಎದುರು ಹರಿದೆವು, ರಾಜ ಬೇಕಾದಷ್ಟು ಸಂಭಾವನೆ ಕೊಟ್ಟ. ಅದರಿಂದ ಸಂಗೀತ ನಮ್ಮ ಲೌಕಿಕ ಇಷ್ಟಪೂರ್ತಿಗೋಸ್ಕರವೇ ಹಾಡುದು ಅಂದ್ರೆ ಅದಕ್ಕೆ ಉಪನಿಷತ್ ಹೇಳುತ್ತೆ, ತಸ್ಮಾತ್ ಧನ ಸನಯ. ಧನ ಸನಿ ಅಂದ್ರೆ ಲಾಭ, ಧನ ಸನಯ ಅಂದ್ರೆ ದುಡ್ಡನ್ನು ಪಡೆದವರು. ಅವರು ಸಂಭಾವನೆ ಪಡೆದರು ಅಲ್ವಾ? ಯಾರು ಸಂಭಾವನೆ ಕೊಟ್ಟವರು? ಕೊಟ್ಟರೆ ಈ ಒಂದು ಪ್ರೊಸೆಸ್ ಇದೆ ಒಳಗಡೆ. ನಾವು ಹಾಡಿದ್ದೇವೆ, ಹಾಡ್ತೇವೆ, ಹಾಡ್ತಾ ಹಾಡ್ತಾ ನಮ್ಮ ಹಾಡಿನಿಂದ ಭಗವಂತ ಉದ್ಗೀತ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಭಗವಂತ ಸಂತೋಷಪಟ್ಟು ಅದರಿಂದ ಬೆಳಗಾದ ಎಂದು ವೇದ ಪಠನ ಮಾಡಬೇಕು. ಸೂರ್ಯಮಂಡಲದಲ್ಲಿ ಇರ್ತಕ್ಕಂತಹ ಭಗವಂತನಿಗೆ ವೇದ ಮಂತ್ರಗಳು ಸಾಮಗಾನ ಬಹಳ ಪ್ರಿಯವಾದ ಹಾಡಿದ ರಾಜನ ಮುಂದೆ ಒಬ್ಬ ಹಾಡಿದ, ಹಾಡ್ತಾ ಅವನ ಗಾನದಿಂದ ಭಗವಂತ ಪ್ರೀತನ, ಸೂರ್ಯಮಂಡಲದಲ್ಲಿ ಇರ್ತಕ್ಕಂಥ ಭಗವಂತ ಪ್ರೀತನ. ಅದರ ಸಿಂಪ್ಟಮ್ ಏನು? ಭಗವಂತ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಭಗವಂತ ಪ್ರೀತನಾದ ಅಂದ್ರೆ ಆ ಸೂರ್ಯಮಂಡಲದಲ್ಲಿ ಇರ್ತಕ್ಕ ಭಗವಂತ ಕಣ್ಣಲ್ಲಿದ್ದಾನೆ, ಕಣ್ಣು ಅರಳುತ್ತೆ. ಬಹಳ ಖುಷಿಯಾಗಿತ್ತು, ನಾವು ಕಣ್ಣರಡೆ ನೋಡುತ್ತೆ. ಅದು ಸೂರ್ಯಮಂಡಲದಲ್ಲಿದ್ದ ಭಗವಂತ ಪ್ರೀತನಾದಾಗ ಕೇಳುವವನ ಕಿವಿ ಮಾತ್ರ ಅಲ್ಲ, ಕಣ್ಣು ಅರಳುತ್ತೆ. ಕಣ್ಣರಳಿ ತೆರೆದ ಕಣ್ಣನ್ನು ಮುಚ್ಚದೆ ಎವೇ ಕಡೆ ಕೇಳುವರು ಅಂತ ಹೇಳಿದ್ರು. ಅದು ಭಗವಂತ ಪ್ರಸನ್ನನಾದಾಗ ಇಲ್ಲಿ ಕಣ್ಣು ಅರಳಿತು, ಕಣ್ಣು ಅರಳಿತು. ಹೃದಯದಲ್ಲಿರತಕ್ಕ ಭಗವಂತ ಪ್ರಸನ್ನನಾದ ಹೃದಯ ಅರಳಿತು. ಹೃದಯ ಅರಳಿ ಚೇಹನ್ನು ಯಾರು ಕೊಡಬೇಕು ಅಂತ ಖಂಡಿತವನಿಗೆ ಆ ಪ್ರೇರಣೆ ಬಂದದ್ದು ಯಾರಿಂದ? ಅವನು ಹತ್ತು ಪೈಸೆ ಕೊಡೋದು ಬೇಡ ಅಂತ ಕಂಡಿದ್ದಾನೆ, ಕೊಡ್ತಿರ್ಲಿಲ್ಲ. ಅವನಿಗೆ ಸಂಭಾವನೆ ಕೊಡು ಅನ್ನೋ ಬುದ್ಧಿಯನ್ನು ಕೊಟ್ಟವ ಅವನ ಹೃದಯದಲ್ಲಿದ್ದ ಭಗವಂತ. ಅದರಿಂದ ಭಗವಂತನಿಗೋಸ್ಕರ ಹಾಡಿದರು, ಭಗವಂತ ಸಂಭಾವನೆ ಕೊಟ್ಟ ಅವರಿಗೆ. ಈ ಕೊಟ್ಟ ವ್ಯಕ್ತಿಗಳು ಬರೀ ಮಾಧ್ಯಮಗಳು, ಮೀಡಿಯೇಟರ್ಸ್ ಅಷ್ಟು, ಅವರು ದಾತೃಗಳೇ ಅಲ್ಲ. ಅಸ್ಮಾತ್ತೇ ಧನಸನಯ, ಅದರಿಂದ ಸಯ ಏತದೇವಂ ವಿದ್ವಾನ್ ಸಾಮಗಾಯತಿ ಭವುಷಗಾಯತಿ. ಅದರಿಂದ ಇದು ಗೊತ್ತಿರದೆ ಎಂದವರ ಕಥೆ ಆಯಿತು. ಒಬ್ಬರಿಗೆ ಗೊತ್ತಿದೆ ನಾವು ದಾನ ಮಾಡಿದರೆ ಅದು ಭಗವಂತನಿಗೆ ಸಲ್ಲುತ್ತೆ. ಪ್ರತಿಯೊಂದು ದಾನವು ಅಂತಹ ಭಗವಂತನ ಗುಣಗಾನ ಅನ್ನುವುದನ್ನು ತಿಳಿದು ಯಾವ ಭಗವಂತ ಅದನ್ನು ಸ್ವೀಕಾರ ಮಾಡತಕ್ಕಂಥ ಪಿಂಡಾಟದಲ್ಲಿ ಒಂದು ಮುಚ್ಚುತ್ತಿ ಇದೆ, ಬ್ರಹ್ಮಾಂಡದಲ್ಲಿ ಒಂದು ಮುಚ್ಚುತ್ತಿ ಇದೆ. ಆದಿತ್ಯ ಮಂಡಲದಲ್ಲಿ ಇರತಕ್ಕಂಥ ಭಗವಂತ ಬ್ರಹ್ಮಾಂಡದ ಶಕ್ತಿ, ಹೃದಯದಲ್ಲಿರತಕ್ಕಂಥ ಭಗವಂತ ಪಿಂಡಾಟದ ಶಕ್ತಿ, ಸಯ ಏತದ ಏವಂ ವಿದ್ವಾನ್. ಆ ಎರಡು ರೂಪಗಳು ನಾವು ಮಾಡತಕ್ಕಂಥ ಸ್ತೋತ್ರವನ್ನ, ನಾವು ಮಾಡತಕ್ಕಂಥ ದಾನವನ್ನ ಸ್ವೀಕಾರ ತಿಳ್ಕೊಂಡು ದಾನ ಮಾಡಿದರೆ ವರುಸಗಾಯತೆ. ಇವ ಒಬ್ಬ ಏನೂ ಗೊತ್ತಿರದೆ ದಾನ ಮಾಡಿದ, ರಾಜನನ್ನ ಪ್ಲೀಸ್ ಮಾಡ್ಲಿಕ್ಕೆ ಅಥವಾ ಆಡಿಯನ್ಸ್ ಅನ್ನ ಪ್ಲೀಸ್ ಮಾಡ್ಲಿಕ್ಕೆ ಅಂತ. ಅವನು ಗೊತ್ತಿಲ್ಲದೆ ಭಗವಂತನ ಗಾನ ಮಾಡಿದ, ಇವನು ತಿಳಿದು ಮಾಡಿದವ, ಗೊತ್ತಿದ್ದು ಮಾಡಿದ, ಇಬ್ಬರ ಗಾನ ಮಾಡಿದ. ಅದು ಯಾರು ಇಬ್ಬರನ್ನ? ಆದಿತ್ಯದಲ್ಲಿ ಇರತಕ್ಕ ಭಗವಂತ, ಹೃದಯದಲ್ಲಿ ಹೀಗೆ ಬಹುಶಃ ಗಾಯತಿ ಒಂದು ಸಾಮಗಾನ, ಪ್ರತಿಯೊಂದು ಸಾಮಗಾನ ಭಗವಂತನ ಎರಡು ರೂಪಗಳನ್ನ ಗಾನ ಮಾಡಿ ಹೋಲಿಸುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಹಾಗಾಗಿ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಏವಂ ವಿದ್ವಾನ್ ಸಾಮಗಾಯತಿ ಒಬ್ಬರು ಸಾಮಗಾಯತಿ, ಅವನು ಇಬ್ಬರನ್ನು ಗಾನ ಮಾಡಿದ್ರಿಂದ ಸೋ ಅಮುದೈವ ಏಚ ಅಮುಷ್ಮಾತ್ ಪರಾಂಚೋ ಲೋಕ ಕಾಂಶ್ಚಾಪ್ನೋತಿ ದೇವಕಾಮಾಂಶ್ಚ ಅಥ ಅನೇನೈವ ಏಚ ಏತಸ್ಮಾತ್ ಅರ್ವಾಂಚೋ ಲೋಕ ಕಾಂಶ್ಚಾಪ್ನೋತಿ ಮನುಷ್ಯ ಕಾಮಾಂಶ್ಚ. ಎರಡು ರೂಪಗಳನ್ನು ಅವರು ದಾನ ಮಾಡುವುದರಿಂದಲೇ ಎರಡು ಫಲಗಳನ್ನು ಪಡೀತಾನೆ. ಸಹ ಅಮುನೈವ ಸಯೇಷ ಏಚ ಅಮುಷ್ಮಾತ್ ಪರಾಂಚೋ ಲೋಕ ಕಾಂಶ್ಚಾಪ್ನೋತಿ ದೇವಕಾಮಾಂಶ್ಚ. ಸ್ವರ್ಗದಲ್ಲಿ ಆದಿತ್ಯ ಮಂಡಲದಲ್ಲಿ ಇರತಕ್ಕಂತಹ ಭಗವಂತ ಪ್ರಸನ್ನನಾದ್ದರಿಂದಲೇ ಅಮುನೈವ ಆದಿತ್ಯ ಮಂಡಲಸ್ಥನಾದ ಭಗವಂತನಂತಲೇ ಏನ್ ಮಾಡ್ತಾನೆ ಅವನು, ಅಮುಷ್ಮಾನ್ ಪರಾಚೋ ಲೋಕಾಹ ಸೂರ್ಯನಿಂದ ಆಚೆಗೆ ಇರತಕ್ಕಂತಹ ಲೋಕಗಳು ಎಂದು ಹೇಳಿದ ದೇವಲೋಕ ಅವುಗಳನ್ನ ಪಡೀತಾನೆ. ಮತ್ತು ದೇವಕಾಮಾಂಶ ದೇವಲೋಕದ ಅಪೂರ್ವವಾಗಿರ್ತಕ್ಕಂಥ ಭೋಗಗಳನ್ನು ಪಡೀತಾನೆ. ಅಥ ಅದೇ ನೈವ ಅವನು ಸಾಮಗಾನದಿಂದ ಸೂರ್ಯಮಂಡಲದಲ್ಲಿ ಇರತಕ್ಕ ಭಗವಂತನನ್ನು ಒಲಿಸಿದ, ಆದ್ದರಿಂದ ಸೂರ್ಯಲೋಕದ ಆಚೆಗೆ ಇರತಕ್ಕಂಥ ಸ್ವರ್ಗಲೋಕದ ಭೋಗಗಳು ದೊರಕಿದವು. ಅವನು ಅದೇ ಸಾಮಗಾನದಿಂದ ಕಣ್ಣಿನಲ್ಲಿ ಇರತಕ್ಕಂಥ ಭಗವಂತನನ್ನ ಒಲಿಸಿದ. ಅಕ್ಷಿಸ್ಥ ಭಗವಂತ ಸೂರ್ಯನಿಗೇಷೋ ಅಂತರಕ್ಷಿಣಿ ಪುರುಷೋ ದೃಶ್ಯತೆ, ಏಷೋ ಅಂತರಾದಿತ್ಯ ಪುರುಷೋ ದೃಶ್ಯತೆ. ಕಣ್ಣಿನಲ್ಲಿರತಕ್ಕಂಥ ಭಗವಂತನನ್ನು ಒಲಿಸಿದ, ಪಿಂಡಾಟದ ಒಳಗೆ ಸರ್ವಾಂಚೋ ಲೋಕಾ ತಾಂಶ್ಚ ಆತ್ಮೋತಿ ಮನುಷ್ಯ ಕಾರ್ಮಾಂಶ. ಈ ಕಣ್ಣಿನಿಂದ ಕೆಳಗೆ ಇರತಕ್ಕ ನಮ್ಮ ಕಣ್ಣಿನ ಕೆಳಗೆ ನಮ್ಮ ಕಣ್ಮುಂದೆ ಇರುವಂತ ನಮ್ಮ ಕಣ್ಮುಂದೆ ಇರತಕ್ಕಂತಹ ಈ ಭೂಮಿಯ ಭೋಗಗಳನ್ನ, ಭೂಮಿಯ ಒಡೆತನವನ್ನ, ಭೂಮಿಯ ಭೋಗಗಳನ್ನ ಎರಡು ಫಲವನ್ನು ಪಡೀತಾನೆ. ಅದ ತಿಳಿದು ಮಾಡಿದವನಿಗೆ ಎರಡೂ ಫಲ, ತಿಳಿಯದೆ ಮಾಡಿದವನಿಗೆ ಏನೋ ಒಂದಿಷ್ಟು ಕುಡಿದ ಆಸಕ್ತಿ. ಆದ್ದರಿಂದ ತಸ್ಮಾದುಹ ಏವಂ ವಿಧು ಉದ್ಗಾತ ಬ್ರೂಯ. ಸಾಮಗಾನದಿಂದ ಆದಿತ್ಯ ಮಂಡಲ ಸ್ಥಿತನಾದ ಭಗವಂತನು ಪ್ರಸನ್ನನಾಗ್ತಾನೆ. ಸಾಮಗಾನದಿಂದ ಚಕ್ಷು ಸ್ಥಿತನಾಗಿರತಕ್ಕಂತಹ ಭಗವಂತನು ಪ್ರಸನ್ನನಾಗ್ತಾನೆ. ಆ ಎರಡು ರೂಪಗಳ ಪ್ರಸಾದದಿಂದ ಭೂಸ್ವರ್ಗಗಳ ಸಮಸ್ತ ಮೃದುಗಳು ಅವನಿಗೆ ಕರಗತವಾಗ್ತಾರೆ ಅನ್ನುವುದನ್ನು ತಿಳಿದ ಉದ್ಗಾತ ಇದ್ದಾನಲ್ಲ ಸಾಮಗಾನ ಮಾಡ್ತಕ್ಕಂಥವ. ಉದ್ಗಾತ ಅಂತಂದ್ರೆ ಸಾಮವೇದದ ಗಾನ ಮಾಡುವಂತಹ ನಾಲ್ಕು ಮಂದಿ ಋತ್ವಿಜರಲ್ಲಿ ಪ್ರಧಾನನ. ಆ ಉದ್ಗಾತ ಅಂಥ ಉದ್ಗಾತ ನಿಜವಾಗಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ತಿಳಿದು ದೇವಲೋಕದ ಭೋಗಗಳನ್ನು, ಮನುಷ್ಯಲೋಕದ ಭೋಗಗಳನ್ನು, ದೇವಲೋಕದ ಒಡೆತನವನ್ನು, ಮನುಷ್ಯಲೋಕದ ಒಡೆತನವನ್ನು ಪೂರ್ಣವಾಗಿ ಪಡೆಯಬಲ್ಲ ಉದ್ಗಾತ ಅಂದರೆ ಯಾರು? ನಾನು ಹೇಳಿದಾಗ ಪಾದೇವರು ಅವರು ನಿಜವಾದ ಉದ್ಗಾತ ಇದೆ. ಯಾಕಂದ್ರೆ ಈ ಪೂರ್ಣ ಫಲ ಇಲ್ಲಿ ಯಾರು ಪಡೆಯುವುದು ಸಾಧ್ಯವಿಲ್ಲ. ಉಳಿದವರು ಅವರವರ ಯೋಗ್ಯತೆಗೆ ತಕ್ಕಂತೆ ದೇವಲೋಕದ ಭೋಗ, ಮನುಷ್ಯಲೋಕದ ಭೋಗವನ್ನು ಪಡೀತಾರೆ. ಆದರೆ ಇದನ್ನು ತಿಳಿದಂತಹ ಉದ್ಗಾತ ಏವಂ ಇದು ಉದ್ಗಾತ ಬ್ರೂಯ. ಉದ್ಗಾತ ಗಾನ ಮಾಡೋ ಮುಂಚೆ ಕೇಳಬೇಕಂತೆ ಯಜಮಾನ ಮಾದಾಯ ನೀತಿ, ನನಗೆ ಯಾವ ಅಪೇಕ್ಷೆ ಇದೆ? ದೇವಲೋಕದ ಭೋಗವೋ ಮನುಷ್ಯಲೋಕದ ಭೋಗವೋ ಯಾವ್ದರ ಅಪೇಕ್ಷೆ ಇದೆ? ಯಾವ ಫಲಕ್ಕೋಸ್ಕರ ನಾನು ದಾನ ಮಾಡಬೇಕು ಅಂತ ಅವನನ್ನು ಕೇಳಬೇಕು. ಯಾಕೆ ಹೇಳಬೇಕು ಅಂದ್ರೆ ಏಷ ಸೇವ ಕಾಮಾದಾನಸ್ಯ ಇಷ್ಟೇ. ಬಯಸಿದ ಕಾಮಗಳನ್ನು ಕೊಡತಕ್ಕಂತಹ ದಾನ ಮಾಡತಕ್ಕ ಶಕ್ತಿ ಆ ಜನಗೆ ಇದೆ. ಅದರಿಂದ ಅವನು ಯಾವ ಫಲವನ್ನು ಯಜಮಾನನಿಗೆ ದೊರಕಲಿ ಎಂದು ತಿಳ್ಕೊಂಡು ಉಪಾಸನೆ ಮಾಡಿದನೋ ಆ ಫಲ ಯಜಮಾನಿಗೆ ದೊರಕಿಬಿಡುತ್ತೆ. ಅದಕ್ಕೋಸ್ಕರ ಯಜಮಾನ ಅಂತ ಮೊದಲು ಕೇಳಬೇಕಂತೆ ಯಾವ ಫಲಕ್ಕಾಗಿ ದಾನ ಮಾಡಬೇಕು ನೀವು? ವಯಸ್ಸಿನ ಫಲ ಈ ದಾನದಿಂದ ಸಿಗುತ್ತೆ ಅಂತ ಜ್ಞಾನಿ ಏವಂ ವಿದ್ವಾನ್ ಸಾಮಗಾಯತಿ ಸಾಮಗಾಯತಿ. ಯಾರು ಹೀಗೆ ಭಗವಂತನ ಎರಡು ರೂಪಗಳನ್ನು ಅದರ ಫಲವನ್ನು ತಿಳಿದು ಆ ಭಗವಂತನನ್ನು ಒಲಿಸಿಕೊಂಡಂತಹ ಜ್ಞಾನಿ ಆದವನು ಸಾಮಗಾನ ಮಾಡಿದರೆ ಅವನು ವಯಸ್ಸಿನ ಫಲವನ್ನು ನಿಜವಾಗಿಟ್ಟು ಕೊಡಬಲ್ಲ. ಸಾಮಗಾಯತಿ ಸಾಮಗಾಯತಿ ಇದನ್ನು ರಿಪೀಟ್ ಮಾಡಿ ಇಲ್ಲಿಗೆ ಈ ಖಂಡ ಮುಗಿಯಿತು. ಇದು ಕಣ್ಣಿನಲ್ಲಿ ಮತ್ತು ಆದಿತ್ಯ ಮಂಡಲದಲ್ಲಿ ಭಗವಂತನನ್ನು ಉಪಾಸನೆ ಮಾಡತಕ್ಕಂತಹ ಈ ಒಂದು ವಿಧಾನವನ್ನು ಹೇಳಿದ ಈ ಪ್ರಕರಣದಲ್ಲಿ ಅದರ ಕೊನೆಯಲ್ಲಿ ಸಮಸ್ತ ದಾನವು ಬರೇ ಸಾಮಗಾನ ಅಂತಲ್ಲ. ಮತ್ತಿನ್ನೊಂದೇನು ಅಂತಂದ್ರೆ ಇನ್ಸ್ಟ್ರೂಮೆಂಟ್ಗಳ ಮೂಲಕ ಇದು ಇದು ಮುಖ ಭಗವಂತನನ್ನ ಸಾಮವೇದದಿಂದ ಹಾಡುವುದಂತ ಹೇಳಿ ಬಾಯಲ್ಲಿ ಹಾಡಬಹುದು. ಇನ್ನೊಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಅದಕ್ಕೆ ವೀಣಾಯ ಅಂತ ಹೇಳಿದ್ರು. ಯಾಕೆಂದ್ರೆ ಸಾಮವೇದವನ್ನ ಬಹಳ ಚೆನ್ನಾಗಿ ಬಾರಿಸಲಿಕ್ಕೆ ಬರುವುದು ವೀಣೆ. ವಯಲಿನ್ ಅದರದ್ದೇ ಮತ್ತಿನ ಆವಿಷ್ಕಾರ ಅದು ಅದರಲ್ಲಿ ಬರುತ್ತೆ. ಆದರೆ ಸಾಮವೇದವನ್ನ ಬಹಳ ಮಧುರವಾಗಿ ಬಾರಿಸಲಿಕ್ಕೆ ನಿಮಗೆ ತಾಳದಲ್ಲಿ ಬರುವುದಿಲ್ಲ, ಮೃದಂಗದಲ್ಲಿ ಬರುವುದಿಲ್ಲ, ತಬಲೆಯಲ್ಲಿ ಬರುವುದಿಲ್ಲ, ಕೊಳಲಿನಲ್ಲಿ ಬರುತ್ತೆ, ವೀಣೆಯಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಆ ವೀಣೆಯಲ್ಲಿ ಸಾಮವನ್ನ ವೀಣೆಯಲ್ಲಿ ನುಡಿಸುವುದು ಅದನ್ನು ಇಲ್ಲಿ ಉದ್ದೇಶ ಭಗವಂತನ ಗಾನವನ್ನ ಬಾಯಲ್ಲಿ ಮಾಡಿ ಭಗವಂತನ ಗಾನವನ್ನು ಇನ್ಸ್ಟ್ರೂಮೆಂಟ್ಗಳ ಮೂಲಕ ಮಾಡು. ವೀಣೆಯಿಂದ ಭಗವಂತನ ಗಾನ ಮಾಡು, ವೀಣೆಯಿಂದ ಸಾಮವೇದವನ್ನು ಬಾರಿಸು. ಭಗವಂತ ಸಂತೃಪ್ತರಾಗ್ತಾನೆ. ಅಲ್ಲಿಗೆ ಒಂದು ಪ್ರಕರಣ ಮುಗಿಯಿತು. ಇನ್ನು ಮುಂದೆ ಸಾಮಗಾನಕ್ಕೆ ಸಂಬಂಧಪಟ್ಟಂತಹ ಒಂದು ಉಪಾಸನೆ, ಇನ್ನೊಂದು ಉಪಾಸನೆ. ಈ ಭಗವಂತನ ಉದ್ಗೀತ ನಾಮಕರಾದ ಭಗವಂತನ ಉಪಾಸನೆ ಅದಕ್ಕೆ ಸಂಬಂಧಪಟ್ಟ ವಿವರಗಳು ಸುಮಾರಾಗಿ ಮುಗಿಯಿತು. ಸಾಮವೇದವನ್ನ ಎಲ್ಲಿ ನಿಲ್ಲಿಸಬೇಕು, ಯಾವ ದೇವತೆಯ ಅಧಿಷ್ಠಾನದಲ್ಲಿ ಸಾಮವೇದ ನಿಲ್ಲಿಸಬೇಕು, ಸಾಮವೇದದ ಉಪಾಸನೆ ಆಗಿರಬೇಕು ಅನ್ನುವಂಥದ್ದು ಮುಂದಿನ ಖಂಡದಲ್ಲಿ ಬರತಕ್ಕಂತಹ ಒಂದು ವಿಷಯ. ಅದರಲ್ಲಿ ಮೂರು ಜನ ಸಾಮವೇದದ ವಿದ್ವಾಂಸ, ಆ ಮೂರು ಜನ ಒಂದು ಕಥೆ ತ್ರಯೋ ಉದ್ಗೀತ ಕುಶಲಾಭವು. ಮೂರು ಮಂದಿ ಉದ್ಗೀತ ಅಂದ್ರೆ ಉದ್ಗೀತ ಅಂತಂದ್ರೆ ಉದ್ಗೀತದಿಂದ ಗಾನ ಮಾಡಲ್ಪಡತಕ್ಕಂತಹ ಭಗವಂತ ಉದ್ಗೀತ, ಆ ಭಗವಂತನನ್ನು ಕುರಿತು ಗಾನ ಮಾಡತಕ್ಕಂತಹ ಹಾಡು ಉದ್ಗೀತ. ಅವರು ಸಾಮಗಾನದಲ್ಲೂ ಕುಶಲರು, ಸಾಮಗಾನದಿಂದ ಉಪಾಸ್ಯಮಾನರಾಗಿರ್ತಕ್ಕಂಥ ಭಗವಂತನ ಅರಿವನ್ನು ಪಡೆದವರಲ್ಲಿಯೂ ದೊಡ್ಡ ಜ್ಞಾನಿ. ಉದ್ಗೀತದಲ್ಲಿ ಅಂದ್ರೆ ಭಗವಂತ ವಿದ್ಯೆಯಲ್ಲಿಯೂ ಅವರು ಬಹಳ ಮುಂದುವರೆದವರು, ಸಾಮಗಾನದಲ್ಲಿಯೂ ಬಹಳ ಪ್ರಚಂಡ. ಮೂರು ಮಂದಿ ಉದ್ಗೀತೆಯ ಕುಶಲ, ಸಾಮಗಾನದಲ್ಲಿ ಮತ್ತು ಸಾಮವೇದದ ಉಪಾಸ್ಯನಾಗಿರ್ತಕ್ಕಂಥ ಭಗವಂತನ ಉಪಾಸನೆಯಲ್ಲಿ ಕುಶಲ. ಆ ಕಾಲದಲ್ಲೇ ಹೆಚ್ಚು ಶ್ರೇಷ್ಠರು ಅಂತ ಕುಶಲರು ಅಂತಂದ್ರೆ ಹೇಳಿದ್ದಾರೆ ಶಬ್ದದ ಅರ್ಥ ಬಹಳ ವಿಚಿತ್ರ. ದರ್ಭೆ ಕೊಯ್ಯಲಿಕ್ಕೆ ತಿಳಿದವನು ಅಂತ ಕುಶಲ, ದರ್ಭೆಯನ್ನು ಕೊಯ್ಯಲಿಕ್ಕೆ ಗೊತ್ತಿದ್ದವನು. ಆದರೆ ಅದರ ಅರ್ಥ ದರ್ಭೆ ಕೊಯ್ಯುವನು ಅಂತ ಅರ್ಥ ಅಲ್ಲ, ದರ್ಭೆ ಕೊಯ್ದು ತರುವವನು ಕುಶಲ ಅಂತ ಜಾಣ ಅಂತ ಅರ್ಥ. ಜ್ಞಾನವಿರಬೇಕು. ಯಾಕೆಂದ್ರೆ ಗರ್ಭ ಕೊಯ್ಯುವುದರಲ್ಲಿ ಒಂದು ಜ್ಞಾನ ಬರಬೇಕು. ಕೆಲವರು ತುಳಸಿ ಕೊಯ್ದು ಬಿಟ್ರೆ, ಗರ್ಭ ಕೊಯ್ದು ಬಿಟ್ರೆ ಆ ಗಿಡ ಸತ್ಯವಾಯ್ತು, ಮತ್ತೆ ಚಿಗುರೋದೇ ಇಲ್ಲ. ಅಷ್ಟು ಚೆನ್ನಾಗಿ ಕೊಯ್ತಾರೆ ಅವರು, ಕುಶಲರ ಅಲ್ಲ ಹೆಟ್ಟರು. ಅಂಥವ್ರ ಕೈಯಲ್ಲಿ ತುಳಸಿ ಗಿಡ ಮುಟ್ಟಿಸಬಾರ್ದು, ಅಂಥವ್ರ ಕೈಯಲ್ಲಿ ದರ್ಭೆ ಮುಟ್ಟಿಸಬಾರ್ದು. ದರ್ಭೆ ಹೇಗೆ ಕೊಯ್ಬೇಕು ಅಂದ್ರೆ ಅದು ಕೊಯ್ದಿದ್ದಂತ ಹೊಸ ಚಿದ್ರ ಅದರಲ್ಲಿ ಬರಬೇಕು. ಕೆಲವು ಅದನ್ನು ಕಟ್ ಮಾಡೋ ವಿಧಾನ ಇದೆ, ಅದನ್ನು ಸ್ವಲ್ಪ ತಪ್ಪಾಗಿ ಕಟ್ ಮಾಡಿ, ಹೆಚ್ಚು ಕಟ್ ಮಾಡಿಬಿಟ್ರೆ ಎರಡನೇ ಚಿಗುರು ಇಲ್ಲ, ಅದು ಬಾಡಿ ಹೋಗುತ್ತೆ. ಹಾಗಾಗಿ ಕುಶಲ ಅಂತಂದ್ರೆ ದರ್ಭೆ ಕೊಯ್ಯುವುದರಲ್ಲಿ ಜ್ಞಾನ. ಅಂತ ಮೂರು ಜನ ಒಟ್ಟಿಗೆ ಸೇರಿದರು. ಯಾರವರು? ಶಿರಕ ಶಾಲಾವತ್ಯ ಶೈಕಿತ ಎನ್ನುವ ದಾಂಧ್ಯ ಪ್ರವಾಹಣೋ ಜೈವಲಿಹಿ ಇದೆ. ಚೈಕಿ ಶಿಲಕ ಶಾಲಾವತ್ಯ, ಒಬ್ಬ ಶಾಲಾವತ್ಯ ಶಿಲಕ. ಈ ಹೆಸರುಗಳೆಲ್ಲ ಇವತ್ತು ನಾವು ಕಿವಿಗೆ ಬರೋದಿಲ್ಲ, ಈ ಹೆಸರನ್ನು ಬಳಕೆ ಮಾಡುವುದಿಲ್ಲ, ಅದರಿಂದ ವಿಚಿತ್ರ ಕಾಣುತ್ತೆ. ಶಾಲಾವತ್ಯ ಶಿಲಕ ಒಬ್ಬ, ಮತ್ತೊಬ್ಬ ಚೈಕಿತಾಯನ ದಾಂಧ್ಯ, ಮೂರನೆಯ ಪ್ರವಾಹಣ ಜೈವಲಿ. ಅವನ ಶಾಲಾವತ್ಯ ಅಂದ್ರೆ ಶಾಲಾವತ್ ಅನ್ನುವ ತಂದೆ, ಶಾಲಾವಂತನ ಮಗ ಶಾಲಾವತ್ಯ, ಸನ್ ಆಫ್ ಶಾಲಾವಾನ್. ಅದು ಶಾಲಾವಂತ ಅಂತಂದ್ರೆ ಅದು ನಿಜವಾಗಿ ಅವನ ಹೆಸರು ಇರ್ಲಿಕ್ಕಿಲ್ಲ, ಇದು ಅಡ್ಡ ಹೆಸರು. ಶಾಲಾವಾನ್ ಅಂತ, ಶಾಲಾವಾನ್ ಅಂದ್ರೆ ಮನೆಯವರು ಅಂತ. ಮನೆ ಪ್ರಶಸ್ತು ಆದ್ರೆ ನಮ್ಮಲ್ಲಿ ಅಡ್ಡ ಹೆಸರು ಇರ್ತಾವಲ್ಲ, ಹೊಸ ಮನೆಯವರು, ದೊಡ್ಡ ಮನೆಯವರು. ಶಾಲಾವಾನ್ ಅಂದ್ರೆ ದೊಡ್ಡ ಮನೆ ಅಂತ, ಅಥವಾ ಹೊಸ ಮನೆ, ಹೊಸ ಮನೆ ಅಥವಾ ದೊಡ್ಡ ಮನೆ ಅಂತ ಒಂದು ಅಡ್ಡ ಹೆಸರು ಹೇಳ್ಕೊಳ್ಳೋದು. ಇಲ್ಲಿ ಯಾರು? ದೊಡ್ಡ ಮನೆಯವ್ರ ಮಗ ಶಾಲಾವತ್ಯ ಅಂದ್ರೆ ದೊಡ್ಡ ಮನೆಯವ್ರ ಮಗ, ಅಥವಾ ಹೊಸ ಮನೆಯವರ ಮಗ. ಶಾಲಾವಾನ್ ಅನ್ನೋದು ಅವನ ತಂದೆಯ ಒಂದು ಅಡ್ಡ ಹೆಸರು. ಹಿಂದಿನ ಕಾಲದಲ್ಲಿ ಇಂಥ ಅಡ್ಡ ಹೆಸರುಗಳನ್ನು ತುಂಬಾ ಬಳಸ್ತಿದ್ರು. ದೊಡ್ಡ ಮನೆಯವರ ಮಗ, ಅವನ ಹೆಸರೇನು? ಶಿಲಕ. ಶಿಲಕ ಅಂತ ಅನ್ನೋದಕ್ಕೆ ಒಂದು ಖಚಿತವಾದಂತಹ ಅರ್ಥ ಏನೂ ಇಲ್ಲ. ವೇದದ ಎಷ್ಟೋ ಹೆಸರು ನಾನು ಹೇಳಿದೆ, ವೇದದ ಎಷ್ಟೋ ಹೆಸರುಗಳಿಗೆ ನಮ್ಗೆ ಇವತ್ತು ಇರತಕ್ಕಂತಹ ಸಂಸ್ಕೃತದ ಕೋಶ, ಎಟಿಮಾಲಜಿ, ಗ್ರಾಮರ್ ಆಧಾರದಲ್ಲಿ ವೇದ ಕಾಲದ ಋಷಿಗಳಿಗೆ ಅರ್ಥ ಹಚ್ಚಲಿಕ್ಕೆ ಬರೋದಿಲ್ಲ. ಬಹಳ ಕಷ್ಟಪಟ್ಟು ಅರ್ಥ ಹೇಳಬಹುದು, ಅದು ನಿಜವಾದ ಅರ್ಥ ಏನು ತೀರ್ಮಾನ ಮಾಡಬೇಕು. ಶಿಲಕ ಅಂದ್ರೆ ಯಾವ ಅರ್ಥದಲ್ಲಿ ಇಟ್ಟಿರಬಹುದು? ಪ್ರಯಹಾರ ಒಂದು ವೃತ್ತಿ ಇತ್ತು ಹಿಂದೆ, ಶಿಲಾ ಶಿಲವಂಶ ವೃತ್ತಿ ಅಂತ ಹೇಳ್ತಾರೆ. ಅಂದ್ರೆ ಕಾಡಿನಲ್ಲಿ ಏನು ಸಹಜವಾಗಿ ಬೆಳೆಯಿತು ಅದನ್ನ ಕಾಡಿನಲ್ಲಿ ಇರತಕ್ಕಂತಹ ಪಕ್ಷಿಗಳು ಪ್ರಾಣಿಗಳು ತಿಂದು ಏನು ಅದು ಆಮೇಲೆ ಹೆಚ್ಚು ಉಳಿದದ್ದು. ಎಲ್ಲಾ ಕಾಡಿನ ಪ್ರಾಣಿಗಳು ತಿಂದು ಏನು ಉಳಿಯಿತು? ಸಹಜವಾಗಿ ಬೆಳೆದು ಎಲ್ಲರೂ ತಿಂದು ಆಮೇಲೆ ಅದು ಮಿಕ್ಕಿ ಮಿಗಿತ ಅದು ವೇಸ್ಟ್ ಆಗುವಂತಹದ್ದು ಏನಿದೆ ಅದನ್ನು ಮಾತ್ರ ತಿಂದು ಬದುಕುವವರಿಗೆ ಶಿಲವೃತ್ತಿ ಅಂತ ಹೆಸರು. ಅಂತಹ ವೃತ್ತಿಯಲ್ಲಿ ತನ್ನ ಮಗ ಬದುಕಲಿ ಇದ್ದ ಶಿಲಕ ಅಂತ ಹೆಸರಿಟ್ಟಿದ್ರು. ಯಾರೋ ಇನ್ನೊಬ್ಬರ ಸೊತ್ತಿಗೆ ಬಯಸದಮ ಕೈಯೊಡ್ಡದಮ ಅಂತ ಅರ್ಥ. ಆ ಅರ್ಥ ಬಹಳ ಔಚಿತ್ಯಪೂರ್ಣ. ಹಿಂದಿನ ಕಾಲದ ಋಷಿಗಳು ತಮ್ಮ ಮಕ್ಕಳು ಇನ್ನೊಬ್ಬರ ಮುಂದೆ ಕೈಯೊಡ್ಡದೆ ತಾನೇ ತಾನಾಗಿ ಬದುಕಲಿ ಅಂತಕ್ಕಂತಹ ಅರ್ಥದಲ್ಲಿ ಇಟ್ಟಿರಬಹುದು. ಇದು ಇವತ್ತು ನಾವು ಮಾಡಬಹುದಾದ ಒಂದು ಅರ್ಥ. ಶಿಲಕ ಶಾಲಾವತ್ಯ, ಅವನ ತಂದೆ ಶಾಲಾ ಅಂತಂದ್ರೆ ದೊಡ್ಡ ಮನೆ, ದೊಡ್ಡ ಮನೆ ಅಂದ್ರೆ ಶಾಲಾ ಅಂದ್ರೆ ಸಾಮಾನ್ಯವಾಗಿ ನೋಡಿ ಒಂದೊಂದು ಕಾಲದಲ್ಲಿ ಶಾಲೆ ಅನ್ನುವ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಬರ್ತವೆ. ಒಂದು ಕಾಲದಲ್ಲಿ ಮನೆಯಲ್ಲೇ ಪ್ರವಚನಗಳನ್ನು ನಡೆಸ್ತಾ ಇದ್ರು. ಆಗ ಆ ಪ್ರವಚನ ಮಾಡಿದ ಪುಸ್ತಕ ಬಳಸ್ತಕ್ಕಂಥ ದೊಡ್ಡ ಹಾಲ್ ಉಂಟಲ್ವ, ಅದು ಇದ್ದ ಮನೆ ಶಾಲೆ ಶಾಲೆ. ಆಮೇಲೆ ಯಜ್ಞಗಳನ್ನು ಮಾಡಿಸ್ತಿದ್ರು ಮನೆಯಲ್ಲಿ. ಆವಾಗ ಯಜ್ಞವನ್ನು ಮಾಡೋದಕ್ಕೋಸ್ಕರ ದೊಡ್ಡ ಹಾಲ್ ಕಟ್ಟಿಸ್ತಿದ್ರಲ್ಲ, ಅದನ್ನು ಚಪ್ರ ಹಾಕಿ, ಅದು ಹಾಲಂದ್ರೆ ಪರ್ಮನೆಂಟ್ ಅಲ್ಲ, ಚಪ್ರ ಹಾಕಿ ಒಂದು ಯಾವ ಶಾಲೆ ಅಂತ ಹೇಳಿದ್ರೆ ಅದಕ್ಕೆ ಶಾಲೆ. ಶಾಲೆ ಅಂತಂದ್ರೆ ಸಾಮಾನ್ಯವಾಗಿ ದೊಡ್ಡ ಹಾಲು ಇರತಕ್ಕಂತಹ ಮನೆ. ಆಮೇಲೆ ಮಕ್ಕಳಿಗೆ ಪಾಠ ಹೇಳುವುದಕ್ಕೋಸ್ಕರ ಪ್ರತ್ಯೇಕ ಕಟ್ಟಡ ಕಟ್ಟಿದೆವು ನಾವು, ಅದರಲ್ಲಿ ಅದಕ್ಕೆ ಶಾಲೆ ಅಂತ ಹೆಸರು ಬಂತು. ಶಾಲೆ ಅಂದ್ರೆ ಸ್ಕೂಲ್ ಅಂತ ಅರ್ಥ ಅಲ್ಲ ಸಂಸ್ಕೃತದಲ್ಲಿ. ಶಾಲೆ ಅಂದ್ರೆ ಬಿಗ್ ಹಾಲ್, ದೊಡ್ಡ. ಸಾಮಾನ್ಯವಾಗಿ ಯಾವುದಾದರೂ ಪ್ರವಚನಗಳಿಗಾಗಿ, ಅಧ್ಯಾಪನಕ್ಕೋಸ್ಕರ, ಅಧ್ಯಯನಕ್ಕೋಸ್ಕರ, ಯಜ್ಞಯಾಗಾದಿಗಳಿಗೋಸ್ಕರ, ಒಟ್ಟಿನಲ್ಲಿ ಭಗವ ಅಥವಾ ಅನ್ನದಾನಕ್ಕೋಸ್ಕರ, ಯಾವುದೇ ರೀತಿಯ ಭಗವದ ಆರಾಧನೆಗೋಸ್ಕರ ಬಳಸುವ ಒಂದು ದೊಡ್ಡ ಹಾಲ್ ಉಂಟಲ್ಲ ಅದಕ್ಕೆ ಶಾಲೆ ಅಂತ ಹೆಸರು. ಶಾಲೆ ಅಂದ್ರೆ ಸ್ಕೂಲ್ ಅಂತ ಅರ್ಥ ಅಲ್ವೇ ಅಲ್ಲ ಸಂಸ್ಕೃತದ. ಪಾಠ ಶಾಲೆ ಅಂತ ಹೇಳ್ಬೇಕು ಅದಕ್ಕೆ, ಅಂದ್ರೆ ಪಾಠ ಕಲಿಸುವ ದೊಡ್ಡ ಹಾಲ್, ದೊಡ್ಡ ಕಟ್ಟಡ ಅಂತ. ಶಾಲೆ ಅಂತಂದ್ರೆ ಶಾಲೆ ಅಂದ್ರೆ ಸ್ಕೂಲ್ ಅಂತ ಅರ್ಥ ಅಲ್ಲ. ಇವತ್ತು ಶಾಲೆ ಅಂದ್ರೆ ಸ್ಕೂಲು ಅಂತ ಡಿಕ್ಷನರಿಯಲ್ಲಿ ಅರ್ಥ ಬರೀತಾರೆ, ಅದು ಪ್ರಾಚೀನ ಅರ್ಥ ಅಲ್ಲ. ಒಟ್ಟಿನಲ್ಲಿ ಹಿಂದೆ ಶಾಲೆ ಅಂದ್ರೆ ಮನೆಗೆ ಮಹಾಶಾಲಾ ಅಂತ ಕರೀತಿದ್ವಿ. ಮಹಾಶಾಲಾ ಅಂದ್ರೆ ದೊಡ್ಡ ಮನೆ, ಮಹಾಶಾಲಾ ದೊಡ್ಡ ಮನೆ ಅಂದ್ರೆ ತುಂಬಾ ಯಜ್ಞಯಾಗಗಳನ್ನು ನಡೆಸಿ ಸಾವಿರಾರು ಜನರಿಗೆ ಅನ್ನದಾನ ಮಾಡಿದ ಮನೆ ಅಂತ ಅರ್ಥ ಮಹಾಶಾಲಾ. ಹಾಗೆ ಇವರು ಶಾಲಾವ ಅಂತ ಶಾಲೆ ಉಳ್ಳವ ಅಂದ್ರೆ ತುಂಬಾ ಯಜ್ಞಯಾಗ ಸಾಮೆ ಅಕ್ಕಿ, ಬಿದಿರ ಬಿದಿರಕ್ಕಿ, ಬಿದಿರಕ್ಕಿ ಅದು ಕಾಡಿನಲ್ಲಿ ತನ್ನಷ್ಟು ಬೆಳೆಯುತ್ತೆ, ಅದು ಯಾರು ಬೆಳೆಸೋದಿಲ್ಲ. ಅದನ್ನ ಕಾಡಿನಲ್ಲಿ ಇರತಕ್ಕಂತ ಹಕ್ಕಿಗಳೆಲ್ಲ ತಿಂದ ಮೇಲೆ ಅದು ಕೆಳಕ್ಕೆ ಉದುರುತ್ತೆ, ಅದನ್ನ ಹಕ್ಕಿ ತಂದು ಇರ್ತೀವಿ. ಕಾಡು ಕ್ಷತ್ರಿಯ ಬೇರೆ ಯಾವ ಕುದುರೆ ಹೋಗುವ ಅಂತವಾದವರು ಆದ್ರೆ ವಿಷ್ಣು ದಾದ್ರೆ ವಿಷ್ಣು ಯಾದ್ರೆ ವಿಷ್ಣು ಪ್ರಾದ್ರೆ ವಿಷ್ಣು ಅಥಯ ಪ್ರಾ ನೀದ್ರೆ ವಿಷ್ಣು ಸಂಬದ್ರೆ ವಿಷ್ಣು ಭೂ ಅಂದ್ರೆ ವಿಷ್ಣು ಮಾದ್ರೆ ವಿಷ್ಣು ಸಾದ್ರೆ ವಿಷ್ಣು ಖಾದ್ರೆ ವಿಷ್ಣು ಆದ್ರೆ ವಿಷ್ಣು ಇವು ಹನ್ನೊಂದು ಏಕಾಕ್ಷರ ವಿಷ್ಣು ವಾಚಕ. ಹಾಗಾಗಿ ಪ್ರಾ ಅಂದ್ರೆ ಸರ್ವೋತ್ತಮನಾದಂತಹ ವಿಷ್ಣು ಅಂತ ಅರ್ಥ. ಅವನನ್ನು ವಾಹನ ಹೃದಯದಲ್ಲಿ ಹೊತ್ತುಕೊಂಡವನು ಬಗೆಯಲ್ಲಿ ಹೊತ್ತುಕೊಂಡವನು ದೊಡ್ಡ ಜ್ಞಾನ ಎಂತರ್ಥ ಪ್ರವಾಹನ. ಇದು ಆಧ್ಯಾತ್ಮಿಕ ಅರ್ಥ. ಹೊರಗಿನ ಅರ್ಥದಲ್ಲಿ ಕ್ಷತ್ರಿಯ ಒಳ್ಳೆ ಕುದುರೆ ಗಾಡಿ ಉಂಟಾಗಿ ಅವನಲ್ಲಿ ಎಲ್ಲಿ ಬೇಕಾದ್ರೆ ಆನಂದವಾಗಿ ಗಾಡಿ ಇರುವಂತಹ ನಮ್ಮ ಬೇಕಾ ಇದು ಲೌಕಿಕವಾದ. ಹೀಗೆ ಪ್ರವಾಹನ ಅವನ ಅಪ್ಪ ಯಾರು ಅಂದ್ರೆ ಅವನು ಅವನಿಗೆ ಇನ್ನೊಂದು ಹೆಸರು ಜೈಬಲಿಹಿ. ಜೈಬಲಿ ಅಂದ್ರೆ ಜೀವಲನ ಮಗ. ಅವನಪ್ಪನ ಹೆಸರು ಜೀವಲ. ಜೀವಲ ಅಂತ ಅನ್ನುವುದು ಅವನಪ್ಪನ ಹೆಸರು. ಜೀವಲನ ಮಗ ಜೈವಲ. ಜೈಬಲಿ ಜೈಬಲಿಯೇ ಜೈಬಲಿ ಆಗಿದೆ. ವಾ ಮತ್ತು ಭಾವತ ಜೀವಲ ಅಂತಂದ್ರೆ ಇದಕ್ಕೂ ಹಾಗೆ ಕ್ಷತ್ರಿಯರ ಹೆಸರು. ಲೋಕದಲ್ಲಿರತಕ್ಕಂತಹ ಜೀವಜಾತವನ್ನ ಲಾದಾರೆ ತಂದವರು ಅಂತ ಸ್ವೀಕಾರ ಮಾಡಿ ರಕ್ಷಣೆ ಮಾಡತಕ್ಕ ಪ್ರಾಣಿ ಜಾತಗಳ ರಕ್ಷಣೆ ಮಾಡತಕ್ಕವ ಜೀವಜಾತದ ರಕ್ಷಕ ಅಂತರ್ಥ. ಹಾಗಾಗಿ ಜೀವಲ ಅಂತ ಹೆಸರಿಟ್ಟಿದ್ದ ಅವನಪ್ಪ ಅವನಿಗೆ. ಜೀವ ಅಂತಂದ್ರೆ ಜೀವ ಎಂದ ಜಗತ್ ಪ್ರಾಣದೇವರು ಅಂತರ್ಥ. ಜಗತ್ತಿನ ಪ್ರಾಣವನ್ನು ಧಾರಣೆ ಮಾಡತಕ್ಕಂಥ ಭಗವಂತನು ಜೀವೋ ವಿಜೇತ ಸಾಕ್ಷಿ ಕುಂದೋ ವಿಧವಿಕ್ರಮ. ಜೀವ ಅಂದ್ರೆ ಪ್ರಾಣದೇವರು. ಜೀವ ಅಂದ್ರೆ ಭಗವಂತ. ಅವನನ್ನು ನಾಟಿ ಹೃದಯದಲ್ಲಿ ಧಾರಣೆ ಮಾಡಿದವಂತವೂ ಜೀವ ಅಂತನ್ನುವಂತಹದ್ದು ಆಧ್ಯಾತ್ಮ ಅರ್ಥದಲ್ಲಿ ಹೌದು ಉಪಾಸಕ ಅಂತ. ಲೌಕಿಕ ಅರ್ಥದಲ್ಲಿ ಜೀವಜಾತದ ರಕ್ಷಕ ಕ್ಷತ್ರಿಯ. ಅವನು ಮಗ ಒಳ್ಳೆ ಕುದುರೆ ಗಾಡಿ ಇದ್ದವ ಮತ್ತು ಭಗವಂತ ಈ ಮೂರು ಮಂದಿ ತ್ರಯೋಹ ಉದ್ಗೀತೆ ಕುಶಲಾಹ ಕ್ಷತ್ರಿಯನಾದ ಪ್ರವಾಹನ ಜೈವಲಿ ಮತ್ತು ಇಬ್ಬರು ಋಷಿಕುಮಾರರಾಗಿರತಕ್ಕಂತಹ ಶಿಲಕ ಶಾಲಾವತ್ಯ ಮತ್ತು ಚೈಕಿತಾಯನ ದಾಂತ್ಯ. ಮೂರು ಜನರು ಆ ಕಾಲದಲ್ಲೇ ಉದ್ಗೀತಿ ವಿದ್ಯೆಯಲ್ಲಿ ಪ್ರಕಾಂಡ ಮಾಡಿದ್ರು. ಉದ್ಗೀತೆ ಕುಶಲ ಸಾಮಗಾನದಲ್ಲಿಯೂ ಸಾಮಗಾನದ ಮೂಲಕ ಉದ್ಗೀತ ನಾಮಕರಾದ ಭಗವಂತನ ಉಪಾಸನೆಯಲ್ಲಿ ಎರಡರಲ್ಲಿಯೂ ಪ್ರಚಂಡ ದೊಡ್ಡ ವಿದ್ವಾಂಸ. ಅವರು ಮೂರು ಒಟ್ಟಾದ ಒಟ್ಟಾದಾಗ ದೇಹ ಊಚು ಒಂದು ಸರ್ತಿ ಅವರು ಒಟ್ಟಾದಾಗ ಪರಸ್ಪರ ಮಾತಾಡಿಕೊಂಡ್ರು. ದೇಹ ಊಚು ಏನು ಹೇಳಿದರು? ಉದ್ಗೀತೆ ವೈ ಕುಶಲಾಸ್ಮ ಅಂತ ಉದ್ಗೀತೆ ಕಥಾಮಧಾಮಹ ಇದೆ ಅಲ್ಲ. ನಾವು ಎಲ್ಲರೂ ಹೇಳ್ತಾರೆ ನಾವು ಉದ್ಗೀತದಲ್ಲಿ ಒಳ್ಳೆ ಕುಶಲರು ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರೆ. ನಾವು ನಾವೇ ಚರ್ಚೆ ಮಾಡಿಕೊಳ್ಳೋಣ, ನಮ್ಮಲ್ಲಿ ಇರತಕ್ಕಂತಹ ಹೊಸ ಅನುಭವಗಳನ್ನು ಹಂಚಿಕೊಳ್ಳೋಣ. ನೀವು ಉದ್ಗೀತದ ವಿದ್ವಾಂಸ, ನನಗೆ ಗೊತ್ತಿರದೇ ಇದ್ದ ಉದ್ಗೀತದ ಅನುಭವ ನಿನಗೆ ಇರಬಹುದು, ನಾನು ಉದ್ಗೀತ ವಿದ್ವಾಂಸ ನಿಮಗೆ ಗೊತ್ತಿರದೇ ಇದ್ದ ನನಗೆ ಗೊತ್ತಿರಬಹುದು. ನಾವು ಉದ್ಗೀತದ ಬಗ್ಗೆ ನಮ್ಮಲ್ಲಿ ಇರತಕ್ಕಂಥ ಅರಿವನ್ನ ಹಂಚಿಕೊಳ್ಳೋಣ. ಉದ್ಗೀತೆ ವೈ ಕುಶಲಾಸ್ಮ ಎಲ್ಲರೂ ನಮ್ಮನ್ನು ಉದ್ಗೀತದಲ್ಲಿ ಜಾಡರು ಅಂತ ಹೇಳ್ತಾರೆ. ನಾವು ಪರಸ್ಪರ ಎಂದು ಮಾತಾಡಿಕೊಂಡಿಲ್ಲ. ನಿಮ್ಮಲ್ಲಿ ಉದ್ಗೀತದ ಅಪೂರ್ವ ಸಂಗತಿಗಳು ಗೊತ್ತಿರಬಹುದು, ನನಗೆ ಕೆಲವು ಸಂಗತಿರಬಹುದು. ಆದ್ರಿಂದ ನಾವು ಪರಸ್ಪರ ಉದ್ಗೀತೆ ಅಂತ ಉದ್ಗೀತೆ ಕಥಾಮದಾಮಹ ಉದ್ಗೀತದ ಬಗ್ಗೆ ನಾವು ಚರ್ಚೆ ಮಾಡಿಕೊಳ್ಳೋಣ. ಕಥಾ ವಾದ ಆಚಾರ್ಯರು ಇಂತಹ ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂತಹ ಈ ಪ್ರಸಂಗದ ಜೀವಟಗೋಸ್ಕರವೇ ಒಂದು ಗ್ರಂಥ ಬರೆದಿದ್ದಾರೆ, ಕಥಾ ಲಕ್ಷಣ ಅಥವಾ ವಾದ ಲಕ್ಷಣ ಅಂತ. ವಾದ ಅಂತಂದ್ರೆ ನಮ್ಮಲ್ಲಿ ಸುಮ್ಮನೆ ವಾದ ಮಾಡ್ತಾನೆ ಅಂತ ಹೇಳ್ತೇವೆ. ವಾದ ಮಾಡ್ತಾನೆ ಅಂತಂದು ಕೂಡಲೇ ಬಾಯಾಡಿಸುವುದು, ಏನಾದರೂ ಲಾಜಿಕ್ ಮಾಡಿ ಅಪರಾಪ ಮಾಡುವುದಕ್ಕೆ ವಾದ ಮಾಡುವುದು ಅಂತ ಹೇಳ್ತಾರೆ. ಅದು ತಪ್ಪುದು. ಶಾಸ್ತ್ರದಲ್ಲಿ ವಾದ ಮಾಡುವುದು ಅಂತಂದ್ರೆ ತಿಳುವಳಿಕೆಗೋಸ್ಕರ, ನಮ್ಮ ಅರಿವನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ನಮ್ಮ ಸಮಾನ ಸ್ಕಂಧರ ಜೊತೆಗೆ ಅಥವಾ ನಮಗಿಂತ ಹೆಚ್ಚು ತಿಳಿದವರ ಜೊತೆಗೆ ಕೆಲವೊಮ್ಮೆ ನಮಗಿಂತ ಕಮ್ಮಿ ತಿಳಿದವರ ಜೊತೆಗೆ ಕೂಡ ಬಾಲಾದಪಿ ಶುಕಾದ ಚಿಕ್ಕ ಮಕ್ಕಳ ಜೊತೆಗೆ ಕೂಡ ಕೆಲವು ವಿಷಯಗಳನ್ನು ಮಾತಾಡ್ತಾ. ಆದರೆ ವಾದದಲ್ಲಿ ಏನು ವಿಶೇಷ ಗೊತ್ತಾ? ವಾದದಲ್ಲಿ ಚರ್ಚೆ ಮಾಡ್ತಾ ಗುರುವಿನಿಂದ ಶಿಷ್ಯ ಕೆಲವು ಸಂಗತಿಗಳನ್ನು ಪಡೀತಾನೆ, ಶಿಷ್ಯನಿಂದ ಗುರು ಕೆಲವು ಜ್ಞಾನವನ್ನು ಪಡೀತಾನೆ. ಇದು ವಾದ. ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುವುದು, ಅದರಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ. ಅಂತ ಜೀವನದಲ್ಲಿ ಯದಾ ಸದಾಕಾಲ ವಾದ ಇರುವುದು ಅಂದರೆ ತಿಳಿದವರ ಜೊತೆಗೆ ಚರ್ಚೆ ಮಾಡುವುದು. ತಿಳಿದವರ ಜೊತೆಗೆ ಅಂದರೆ ಎಷ್ಟೋ ಸಂದರ್ಭದಲ್ಲಿ ನಮಗಿಂತ ಚಿಕ್ಕವರು, ನಮ್ಮ ಶಿಷ್ಯರು, ನಮ್ಮ ಮಕ್ಕಳು ಅಂತ ನಾವು ತಿಳಿದಿರ್ತೇವೆ. ಅವರಿಂದಲೂ ಕೆಲವೊಮ್ಮೆ ಅಪೂರ್ವ ಸಂಗತಿಗಳು ನಮಗೆ ತಿಳಿದ ಆಗ ಶಿಷ್ಯರಿಂದ ಗುರು ಕಲಿಯುವ ಅದು ವಾದ. ಗುರುವಿನಿಂದ ಶಿಷ್ಯ, ಗುರು ಶಿಷ್ಯರ ವಾದ. ಗುರು ಶಿಷ್ಯರು ಚರ್ಚೆ ಮಾಡಿಕೊಳ್ಬೇಕು, ಅದರಿಂದ ಇಬ್ಬರು ಪರಸ್ಪರ ಕಲಿಯಬೇಕು. ಅದರಲ್ಲಿ ಯಾರು ದೊಡ್ಡವನಲ್ಲ ವಾದದಲ್ಲಿ, ಯಾರು ಸಣ್ಣವಲ್ಲ, ಯಾರು ಗೆಲ್ಲುವುದಿಲ್ಲ, ಯಾರು ಸೋಲುವುದಿಲ್ಲ. ಇದು ವಾದ ಅಂತ ಚರ್ಚೆ ಮಾಡಿಕೊಳ್ಳೋಣ ಅಂತ. ಅದು ವಿಷಯ ಏನಂದ್ರೆ ನಾವು ಚರ್ಚೆ ಮಾಡಿಕೊಳ್ಳೋದು ಯಾರನ್ನು ಸೋಲಿಸ್ಲಿಕ್ಕಲ್ಲ, ಗೆಲ್ಲಲ್ಲ. ಯಾರು ಗೆದ್ದ? ಶಿಲಕ ಶಾಲಾವತ್ಯನೋ, ಚೈಕಿತಾಯನೋ, ಅಥವಾ ಪ್ರವಾಹನ ಜೈವಿದೆಯೋ, ಚೈಕಿತಾಯನೋ, ಯಾರು ಅಲ್ಲ. ಮತ್ತೆ ಮೂವರು ತಮ್ಮ ಅರಿವನ್ನು ಹೆಚ್ಚಿಸಿಕೊಂಡರು. ಶೂದ್ರ ಅಂತಾನೆ. ಯಾಕೆಂದ್ರೆ ಬ್ರಾಹ್ಮಣಯೋ ವದತೋ ವಚಂ ಶ್ರೋಷ್ಯಾಮಿ, ಬ್ರಹ್ಮಜ್ಞಾನಿಗಳ ಮಾತನ್ನ ನಾನು ಕೇಳಿಸಿಕೊಳ್ತೇನೆ, ನೀವು ಆಡ್ರಿ. ಒಂದು ರೀತಿಯಿಂದ ನಿಮ್ಮ ಬ್ರಹ್ಮಜ್ಞಾನ ಎಷ್ಟು ಅಂತ ನೋಡ್ತೀನಿ ನಾನು ಕೂಡ ಅನ್ನೋ ಹಾಗೆ. ಯಾಕಂದ್ರೆ ನಿಜವಾಗಿ ಅವರಿಗೆ ತಿಳಿದು ಬಿಟ್ಟಿರುತ್ತೆ. ಅಂದ್ರೆ ಇವರು ಬ್ರಾಹ್ಮಣರು ತಾವು ಅಂತ ಈಗ ಇತ್ತು, ಅದನ್ನು ಮೊದಲು ಶಾಖೆ ಮಾಡಬೇಕು ಸರ್. ನೀವೇ ಮಾತಾಡ್ರಿ, ನೀವು ಬ್ರಾಹ್ಮಣರು ಮಾತಾಡ್ರಿ ಸ್ವಾಮಿ, ನಾವು ಕೇಳ್ತೀವಿ ನಾವು ಕ್ಷತ್ರಿಯರು ಅಂತ ಅನ್ನುವ ಹಾಗೆ ಅವರು ದೂರದಲ್ಲಿ ತಟಸ್ಥನಾಗಿ ಕೂತು ಬಿಡ್ತಾರೆ. ಸಹ ಪ್ರವಾಹಣೋ ದೇವರಿ ವಾಚ ಭಗವಂತವು ಅದೇ ವದಂತ ತಾವು ಪೂಜ್ಯರು ಬ್ರಹ್ಮರ್ಷಿಗಳು, ತಾವು ಮೊದಲು ಮಾತಾಡ್ರಿ. ಬ್ರಾಹ್ಮಣಯೋ ವದತೋ ಮಾತನಾಡುವ ಇಬ್ಬರು ಬ್ರಹ್ಮಜ್ಞಾನಿಗಳ ವಾಚ ಶ್ರೋಷಿಯಾಗಿ ಆ ಮಾತು ಕೇಳಿಸಿಕೊಡ್ತೇನೆ. ನಾನು ಒಂಚೂರು ಬರೀತೇನೆ ನಿಮ್ಮ ಮಾತು ಕೇಳಿ ಅಂತ. ಇದು ನಿಜವಾದ ವಿನಯ. ಅವನು ನಿಜವಾಗಿ ಅವರಿಂದ ತಿಳಿಯುವಂತಹದ್ದೇನೂ ಇರಲಿಲ್ಲ, ಆದರೂ ಅವರ ಸೌಜನ್ಯ ಅದು. ನೀವು ಜ್ಞಾನಿಗಳು ನಿಮ್ಮ ಮಾತನ್ನ ಕೇಳ್ತೀನಿ ಮಾತಾಡಿ ಸರಿ. ಅಷ್ಟಾದ ತಕ್ಷಣ ಅವನು ಸುಮ್ಮನೆ ಕೂತಾರೆ. ಶಿಲಕ ಶಾಲಾವತ್ಯ ಮತ್ತು ಚೈಗಿತ ಎಂದ ಅಂತ ಅವರಿಗೆ ಮಾತಾಡಿಕೊಳ್ಬೇಕು. ಶಿಲಕ ಶಾಲಾವತ್ಯ ಚೈಗಿತ ಎಂದ ಅಂತ ಹೇಳ್ತಾರೆ ಪ್ರಶ್ನೆ. ನಮ್ಮ ಸಹ ಶಿಲಕ ಶಾಲಾವತ್ಯ ಚೈಗಿತ ಎಂಬ ತಾಲ್ಕೂ ಆಯ್ತು. ಈಗ ಶಿಲಕ ಶಾಲಾವತ್ಯ ಚೈಗಿತ ಇಬ್ಬರು ಬ್ರಹ್ಮರ್ಷಿಗಳು ಋಷಿಕುಮಾರರು. ಅವನು ಇವರಂತ ಕೇಳಿದ ಶಿಲಕ ಚೈಕಿತ ಎನ್ನದ ನಿರಂತರ ಶಿಲಕ ಶಾಲಾವತ್ಯ ಕೇಳಿದ ಎಂತ ಹಂತತ್ವ ವೃಕ್ಷಾರೀತಿ ಹಾಗಪ್ಪ ಈತ ಕೇಳ್ತಾರಂತೆ ನಾವು ಮಾತಾಡ್ಕೊಳ್ಬೇಕಂತೆ. ಹಾಗಾಗಿ ನಿನ್ನ ನಾನು ಪ್ರಶ್ನೆ ಆಗ್ಲೇನು ಹಂತತ್ವ ವೃಕ್ಷಾರಿ ನಿನ್ನ ಒಂದು ಪ್ರಶ್ನೆ ಆಗ್ಲೇನು ವೃಕ್ಷೇ ಗೃಹವಾಚ ಅವಶ್ಯವಾಗಿ ಏನ್ಬೇಕಾದ್ರೆ ಕೇಳಪ್ಪ ಅಂತ ಗೊತ್ತಿದ್ದೆ ಹೇಳ್ತೇನೆ ನಾನು ಗೊತ್ತಿದ್ದಂತ ಹೇಳ್ತೇನೆ ಏನ್ಬೇಕಾದ್ರೆ ವೃಕ್ಷೇ ಅದೇ ಶಿಲಕ ಶಾಲಾವತ್ಯ ಜೈಗಿತ ಎಂತ ಮೊದಲನೇ ಪ್ರಶ್ನೆ ಹೇಳ್ತಾನೆ. ಸಾಂಪ್ರೋಗಾದ ತಿರುಗಿ ಸಾಂಪ್ರೋಗ ತಿರುಗಿ ಸ್ವರೈತಿ ಹೋಮಾಚ ಸ್ವರಸ್ಯಕಾಗ ತಿರುಗಿ ಪ್ರಾಣೈತಿ ಹೋಮಾಚ ಪ್ರಾಣಸ್ಯಕಾಗ ತಿರುಗಿ ಅನ್ನವಿಧಿ ಹೋಮಾಚ ಅನ್ನಸ್ಯಕಾಗ ತಿರುಗಿ ಆಪೈತಿ ಹೋಮಾಚ ಅಪಾಂ ಕಾದ ತಿರುಗಿ ಅಸೌಲೋಕ ಇತಿ ಹೋಮಾಚ ಅಮುಷ್ಯ ಲೋಕಸ್ಯಕಾಗ ತಿರುಗಿ ನ ಸ್ವರ್ಗಂ ಲೋಕಂ ಅತಿನಯೇದಿತಿ ಹೋವಾಚ ಸ್ವರ್ಗಂ ವಯಂ ಲೋಕಂ ಸಾಮ ಅಪಿ ಸ್ಥಾಪಯಾಮಃ ಸ್ವರ್ಗ ಸಂಸ್ಥಾವಂ ಹಿ ಸಾಮ ಅಪಿ ಸಂಸ್ಥಾಪ್ಯ. ಮೊದಲನೇ ಪ್ರಶ್ನೆ ಸಾಮವೇದಗಳಿವರಲ್ಲ. ಸಾಮ ಅಂದ್ರೆ ಟೆಕ್ಸ್ಟ್, ಸಾಮವೇದದ ಮಂತ್ರಗಳಿವೆ. ಕಾ ಸಾಮೋಗತಿ ಸಾಮವೇದದ ನೆಲೆ ಯಾವುದು? ಯಾಕೆಂದ್ರೆ ಮಂತ್ರವೇ ಅಲ್ಲ, ಮಂತ್ರ ಋಗ್ವೇದದಲ್ಲಿ ಇದೆ. ಅದು ಸಾಮವೇದದ ಎಕ್ಸ್ಕ್ಲೂಸಿವ್ ಆಗಿರತಕ್ಕಂಥ ಆಸ್ಪೆಕ್ಟ್ ಅಲ್ಲ. ಋಗ್ವೇದದ ಮಂತ್ರವನ್ನೇ ಜ್ಞಾನ ಹಾಕಿದ ಸಾಮವೇದ. ಅದರಿಂದ ಸಾಮವೇದ ಸಾಮವೇದ ಅಂದ್ರೆ ಸಾಮದ ಟೆಕ್ಸ್ಟ್ ಮಂತ್ರ. ಅದು ಸ್ವತಃ ಸಾಮವೇದ ಅಲ್ಲ, ಯಾಕೆಂದ್ರೆ ಆ ಮಂತ್ರ ಋಗ್ವೇದದಲ್ಲಿ ಇದೆ. ಇವಾಗ ಅಗ್ನ ಆಯಾಹಿ ವಿಧಯೇ ಗುಣಾನೋ ಹವ್ಯದಾದಯೇ ನಿಮೋತ ಸತ್ಸಿ ಪರಿಹಿಷಿ, ಇದು ಸಾಮವೇದದ ಮೊದಲನೆಯ ಮಂತ್ರ. ಹೀಗೆ ಹೇಳಿದ್ರೆ ಇದು ಸಾಮವೇದ ಅಲ್ಲೇ ಅಲ್ಲ, ಅದನ್ನ ಜ್ಞಾನಬದ್ಧವಾಗಿ ಹೇಳಿದಾಗ ಸಾಮವೇದ. ಇದು ಋಗ್ವೇದದಲ್ಲಿ ಇದೆ ಈ ಮಂತ್ರ. ಸಸ್ಯಪುರೇಶದಲ್ಲಿ ಇದೆ. ಸೊ ಇದು ಸಾಮವೇದದ ಮೊದಲ ಮಂತ್ರವೂ ಹೌದು, ಆದ್ರೆ ಇದಿಷ್ಟೇ ಸಾಮವೇದ ಅಲ್ಲ, ಎದುರ್ಕೋದವು. ಹಾಗಾದ್ರೆ ಸಾಮ ಅಂತ ಅದನ್ನ ಡಿಫೈನ್ ಮಾಡಬೇಕಾದ್ರೆ ಸಾಮದ ನೆಲೆ ಯಾವುದು? ಯಾವ ಸಾಮನೋಗತಿ ಅಂತ ಒಂದು ಪ್ರಶ್ನೆ. ಇದು ಬೇರೆ ಬೇರೆ ಆಯಾಮಗಳಿದೆ. ಇದು ಇದು ಒಂದು ಮೇಲನೋಟದ ಅರ್ಥ. ಸಾಮದ ನೆಲೆ ಯಾವುದು ಅದು ಕೇಳಿದ ಅವನು ಸಹಜವಾಗಿ ಚೈಕಿತ ಅಂತ ಹೇಳಿದ. ನೋಡಿ, ಸಾಮದ ಟೆಕ್ಸ್ಟ್ ಅದು ಸಾಮ ಅಲ್ಲ. ಋಗ್ವೇದ ಆನ್ಸು ಅದು ಋಗ್ವೇದವೂ ಆಗ್ಬಹುದು, ಸಾಮವೇದವೂ ಆಗ್ಬಹುದು. ಅದು ಸಾಮವೇ ಆಗುದು ಯಾವಾಗ ಅಂದ್ರೆ ಸ್ವರ ಇತಿ ಹೋವಾಚ, ಅದಕ್ಕೆ ಗಾನ ಸೇರಿದಾಗ ಸಾಮ. ಆಮೇಲೆ ಅಗ್ರ ಆಯಾಹಿ ಅನ್ನೋದನ್ನ ಓಗ್ರಾಯಿ ಅಂದ್ರೆ ಸಾಮವೇದ ಆಯ್ತು. ಅಗ್ರೇ ಅನ್ನೋದನ್ನ ಓಗ್ರಾಯಿ ಅಂತಂದ್ಬಿಟ್ರೆ ತಟಿ ಸಾಮವೇದ. ವೀತಯೇ ಅಂತಂದ್ರೆ ಋಗ್ವೇದ. ಓ ಈ ತಾಯಿ ಅಂದ್ರೆ ಸಾಮವೇದ. ಅದಕ್ಕೆ ಓ ಈ ತಾಯಿ ಅಂತಾರೆ ಅದನ್ನ. ಹಾಗೆ ಅದನ್ನ ಅಕ್ಷರಗಳನ್ನು ಸ್ಪ್ರಿಂಟ್ ಮಾಡಿ ಅದಕ್ಕೆ ಜ್ಞಾನ ಸಂಯೋಜನೆ ಮಾಡಿದಾಗ ಸ್ವರವನ್ನ ಅದಕ್ಕೆ ಅಪ್ಲೈ ಮಾಡಿದಾಗ ಸ್ವರ ಇದೋವಾಚ ನಿಹೋತ ನಾ ಈ ಹೋದ ಅಂದ್ರೆ ಸಾಮಾನ್ಯ. ನಿಹೋತ ಅಂದ್ರೆ ಋಗ್ವೇದ. ನಾ ಈ ಹೋದ ಅಂದ್ರೆ ಸಾಮಾನ್ಯ. ಸಿ ಪರಿಶೀಷೆ ಸಾ ಈ ಬಾಕೀಶೆ ಅಂದ್ರೆ ಸಾಮಾನ್ಯ. ಸಿ ಸತ್ಸಿ ನಾ ಈ ಹೋದ ಸ ನಿಹೋದ ಸ ಸತ್ಸಿ ಇದೆ ಅದು ನಿಹೋದ ಸ. ಆಮೇಲೆ ಸಿ ಪರಿಶೀಷೆ ಸಾ ಈ ಬಾ ಶಿಷೆ ಅಂದ್ರೆ ಸಾಮಾನ್ಯ ಆಯ್ತು. ಅಂದ್ರೆ ಅವರ ಅಕ್ಷರಗಳನ್ನು ಹೊಡೆದು ಅದನ್ನು ಜ್ಞಾನಬದ್ಧವಾಗಿ ಹೇಳಿದರೆ ಅದು ಹಾಗಾದ್ರೆ ಸಾಮದ ನೆಲೆಯಲ್ಲಿದೆ, ಮಂತ್ರದಲ್ಲಿ ಇಲ್ಲ. ಯಾಕೆಂದ್ರೆ ಅದು ಮಂತ್ರ ಋಗ್ವೇದದಲ್ಲಿ ಇದೆ, ಅದ ಭಾಷೆಗಳು ಸೇರಬೇಕಾಗಿಲ್ಲ. ಇದು ಸಾಮಾನ್ಯ ನೀವು ಕಾಣುವಂತಹ ಅರ್ಥ, ಅದೇ ಭಾಷೆಯಲ್ಲಿ ಅವರು ಮಾತಾಡ್ತಾರೆ. ಇದರ ಒಳಗಿನ ಅರ್ಥವನ್ನು ಮತ್ತೆ ನೋಡೋಣ. ಸ್ವರಸ್ಯ ಕಾದ ತಿರಿತು, ಹೌದಾ? ಹಾಗಾದ್ರೆ ಸಾಮದಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಆಸ್ಪೆಕ್ಟ್ ಸ್ವರ. ಸ್ವರ ಸಾಮದ ನೆಲೆ ಅಂತ ಇದ್ದೀವಿ. ಸ್ವರಸ್ಯ ಕಾಗತಿ, ಸ್ವರಕ್ಕೆ ನೆಲೆ ಯಾವುದು? ಸ್ವರದ ನೆಲೆ ಯಾವುದು? ಸಾಮದ ನೆಲೆ ಸ್ವರ. ಗಾನ, ಗಾನದ ನೆಲೆ, ಗಾನಕ್ಕೆ ಆಧಾರ ಯಾವುದು? ಇದ್ರ ಗಾನ ಹೊರಡುತ್ತೆ. ಸಾಮಗಾನ ಏನ್ ಬೇಕು? ಅದಕ್ಕೆ ಪ್ರಾಣ ಇದೆ. ಗೋವಾಚ ಒಳಗಿನಿಂದ ಪ್ರಾಣಶಕ್ತಿ ಇದ್ದರೆ ಗಾನ ಹೊರಡುತ್ತೆ. ಇದರಲ್ಲಿ ಸ್ವರ ಹೊರಡೋದಿಲ್ಲ. ಪ್ರಾಣಶಕ್ತಿ ಇದ್ದರೆ, ಯಾಕೆಂದ್ರೆ ಅದನ್ನು ಹೇಳಿದ ನಾನು, ಪ್ರಾಣಶಕ್ತಿಯು ಒಳಗಿನಿಂದ ಪ್ರಾಣಶಕ್ತಿ ತುಂಬಿಕೆ ಆಗಿರ್ತಕ್ಕಂಥದ್ದು ಉಸಿರಾಟ.